ಅಲಿಗಿತಿವ ಸಖಿ ಪ್ರಿಯ ಕಲತ ಮಾನವಾ, ಅಲಿಗಿತಿವ ಸಖಿ ಪ್ರಿಯ ಕಲತ ಮಾನವಾ, ಪ್ರಿಯ ಮಾರಗ ನೀದಾಸುನಿ ಏಲ ಜಾಲವಾ, ಅಲಿಗಿತಿವ ಸಖಿ ಪ್ರಿಯ ಕಲತ ಮಾನವಾ. ಲೇನಿ ತಗವು ನಟಿಲ್ತುವ ಮನಸ್ಸು ತಿಳಿಯ ನಿಲ್ಚಿತಿವ, ಲೇನಿ ತಗವು ನಟಿಲ್ತುವ ಮನಸ್ಸು ತಿಳಿಯ ನಿಲ್ಚಿತಿವ, ಈ ಪರೀಕ್ಷ ಮಾನಿಂಕ ದಯನು ಜೂಡವ, ಅಲಿಗಿತಿವ ಸಖಿ ಪ್ರಿಯ ಕಲತ ಮಾನವಾ, ನಾಕು ಪ್ರಾಣ ಮನಿ ನೀ ಜಾನತಿ ಮೀರನನಿ, ನೀವೆ ನಾಕು ಪ್ರಾಣ ಮನಿ ನೀ ಜಾನತಿ ಮೀರನನಿ, ಸತ್ಯಾಪತಿ ನಾ ಬಿರುದನಿ ನಿಲ್ದಯರುಗವ, ಅಲಿಗಿತಿವ ಸಖಿ ಪ್ರಿಯ ಕಲತ ಮಾನವಾ, ಪ್ರಿಯುರಾಲಿವಿ ಸರಸ ನುಂಡಿ ವಿರಹ ಮಿಟುಲ ವಿಧಿಲ್ತುವ, ಆ ಸನುಂಡಿ ವಿರಹ ಮಿಟುಲ ವಿಧಿಲ್ತುವ, ಭರಿಯೂ ಬಗನ ತರಮ ಕನಿ ಕರಿಲ್ತವ. ನನು ಭವದೀಯ ದಾಸುನಿ ಮನಂಬುನನೆಯ ಪುಕಿಂತ ಬೂನಿ ತಾಚಿನ ಅದಿನಾಕು ಮನ್ನನಯ, ಚಲ್ವಗುನಿ ಪದ ಪಲ್ಲವಂಬು ಮತ್ತನು ಪುಲಕಾಗ್ರ ಕಂಟಕ ವಿತಾನಮು ತಾಕಿನ ನುಚ್ಚು ನಂಚು ನೇನನಿಯದ, ಅಲ್ಕಮಾನವು ಗದಾಯಿಕನೈನ ಅರಾಳ ಕುಂತಲ, ಅರಾಳ ಕುಂತಲ ಆ